ಕಷ್ಟ ಇತ್ತು. ಅವಾಗ ನಮ್ಮ ತಂದೆ ತಾಯಿ ವ್ಯವಸಾಯ ಮಾಡೋಕೆ ಇದು ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ವ್ಯವಸಾಯಕ್ಕೆ ತೊಡಗಿದ್ರೆ ಇಲ್ಲಿವರೆಗೆ ವ್ಯವಸಾಯನ ಮಾಡ್ಕೊಂತ ಬರ್ತಾರೆ. ತಂದೆಯವರು ಕೃಷಿ ಮಾಡ್ತಾ ಇದ್ರು? ಹೌದ್ರಿ, ನಮ್ಮ ತಂದೆಯವರು, ನಮ್ಮ ದೊಡ್ಡಪ್ಪವರು, ನಾವೆಲ್ಲರೂ ಕೃಷಿ ಇದರಿಂದನೇ ಬಂದವರು. ಆಗ ಹೇಗಿತ್ತು ರೀ ಕೃಷಿ? ಕೃಷಿ ಆಗಿನ ಕಾಲದಲ್ಲಿ ಯಾವುದೇ ಒಂದು ಕೆಮಿಕಲ್ಸ್ ಆಗಲಿ ಗೊಬ್ಬರಗಳು ಇರಲಿಲ್ಲ. ನಮಗೆ ಗೊಬ್ಬರ ಬಂದಿದ್ದೆ 76-77 ಅದರವರೆಗೆ ನಾವು ಯಾವ ಸರ್ಕಾರಿ ಗೊಬ್ಬರನೂ ಬಳಸಿದ್ಲಿಲ್ಲ. ಬೂದಿ ಗೊಬ್ಬರ ಅಂತಂದು ಒಂದು ಕೃಷಿ ಇಲಾಖೆ ತಂದು ನಮ್ಗೆ ಅದನ್ನ ಪ್ರೇರಣೆ ಮಾಡಿದ್ರು. ಮರಳಲ್ಲಿ ಮಿಕ್ಸ್ ಮಾಡಿ ಕೊಡಕ್ಕೆ ಬೂದಿ ಗೊಬ್ಬರ ಅಂತಿದ್ರು. ಆ ಫಾಸ್ಫರೇಟ್, ಈಗ ಅದು ಫಾಸ್ಫರ ಗೊಬ್ಬರ ಅಂತ ಹೇಳ್ತಾರೆ. ಅದನ್ನ ರೈತರಿಗೆ ನಾವು ಸೊಸೈಟಿಯಲ್ಲಿ ಸಾಲ ಮಾಡಿದ್ರೆ ಅದರಲ್ಲಿ 10% 20% ನಮ್ಗೆ ಗೊಬ್ಬರ ಕೊಡಕತ್ತಿದ್ರು. ಇನ್ನು ನಿಮ್ಗೆ ಅವೆಲ್ಲ ನೆನಪಿದಾವೆ? ನೆನಪಿದಾವೆ. ಆ ಸೊಸೈಟಿಯಲ್ಲಿ ನಾವು ಸಾಲ ಮಾಡ್ತಿದ್ವಿ. ಅವಾಗ ನಮಗೆ ಸಾಲ ಎಷ್ಟು ಕೊಡ್ತಿದ್ರು ಅಂದ್ರೆ 5,000-10,000 ಕೊಡ್ತಿದ್ರು ಸಾಲ. ಅವ 5,000 ಒಂದು 2,000 ಗೊಬ್ಬರ ಕೊಡ್ತಿದ್ರು. ಇನ್ನು ಉಳಿದೆಲ್ಲ ನಾವು ಖರ್ಚಿಗೆ ದುಡ್ಡು ಗಿಡ್ಡು ಇಸ್ಕೊಂತಿದ್ವಿ. ಆ ಗೊಬ್ಬರದಿಂದ ಬದಲಾವಣೆ ಆಗ್ತೈತಾ? ನಮಗೇನೋ ಅವಾಗೇನು ಸ್ವಲ್ಪ ಬದಲಾವಣೆ ಕಂಡಿತ್ರಿ. ಆಮೇಲೆ ಅದ್ರ ಜೊತೆಗೆ ಯಾವಾಗ ವೀರ್ಯ ಒಂದು ಕೊಡಕತ್ತೀರ ಅವಾಗ ಹೆಚ್ಚಿನ ಬದಲಾವಣೆ ಕಂಡಿದ್ವಿ. ಯೂರಿಯಾ ಗೊಬ್ಬರ ಬಂದು ಆಮ ಹೈಬ್ರಿಡ್ ಬಂದ್ರಿ. ಅದಕ್ಕಿಂತ ಮುಂಚೆ ಹೈಬ್ರಿಡ್ ಇರಲಿಲ್ಲ. ನಾವೆಲ್ಲ ಬಿಜಾಪುರ ಜೋಳ, ಕೊಡಮುರುಕ ಜೋಳ ಈ ಥರ ಜೋಳಗಳನ್ನ ಬಳಸ್ತಿದ್ವಿ. ಒಂದ್ಸಲ ಏನಂತ ಬೆಂಕಿ ರೋಗ ಬಂತ್ರಿ. ಆ ಸಂದರ್ಭದಲ್ಲಿ ಏನಾಯ್ತಂದ್ರೆ ಬೆಂಕಿ ಹುಳ ಬಂದು ರೈತರಿಗೆ ಊಟಕ್ಕೆ ಸತಿ ಜೋಳ ಇಲ್ದಂಗೆ ಅದು. ಆ ಸಂದರ್ಭದಲ್ಲಿ ಹೈಬ್ರಿಡ್ಗೆ ಹರಪನಹಳ್ಳಿ ತಾಲೂಕಿನಲ್ಲಿ ಅಲ್ಲೆಲ್ಲ 1 ಆಗಿತ್ತು ಸ್ಟಾರ್ಟಾಗಿ ಹೈಬ್ರಿಡ್. ಅದನ್ನು ನಾವು ಬೀಜ ತಗೊಂಬಂದು 1 ಹಾಕಿದರೆ ನಮಗೆ 1 10 ಬೆಳೆಬಿಟ್ಟು ಬೆಳೆದ್ವಿ. ಏನೂ ಇಲ್ಲದಲ್ಲಿ ಯಾವುದೇ ಗೊಬ್ಬರ ಪೆಸ್ಟಿಸೈಡ್ಸ್ ಏನೂ ಇಲ್ಲ, ಸುಮ್ಮನೆ ಬಿತ್ತಿ ಅಷ್ಟು ಬೆಳೆದ್ವಿ. ಆಮೇಲೆ ನೆಕ್ಸ್ಟ್ ಇಯರ್ ಏನಾಯ್ತು ಅಂದರೆ 73-74 ಇವರು ಹೈಬ್ರಿಡ್ ಜೋಳದ ಜೊತೆಗೆ ವೀರ್ಯನ ಉಗ್ಗಕ್ಕೆ ಇದನ್ನು ಮಾಡಿದ್ವಿ. 15 ಕ್ವಿಂಟಲ್ ನಮ್ಗೆ ಇಳುವರಿ ಬಂತು. ಅಲ್ಲಿಂದ ನಾವು ಈ ಹೈಬ್ರಿಡ್ಗೆ ಮಾರೋದಿ ಮಾರೋಗ್ಬಿಟ್ಟಿದ್ರೆ ಆ ಇವ ನಮ್ಮೇನ ರೈತ ಮುಂಚೆ ಬೆಳೀತಿದ್ವಲ್ರಿ ಆ ಬೆಳೆನೆಲ್ಲ ಸ್ವಲ್ಪ ಬದಲಾವಣೆ ಮಾಡ್ಕೊಂತ ಉಣ್ಕೊಂತ ಬರ್ತಾ ಇದ್ವಿ. ಈಗ ನೀವು ಏನೇನು ಬೆಳೀತಾ ಇದ್ದೀರಿ? 1 ಭೂಮಿ ಇದೆ ಆ್ಯಕ್ಚುಲಿ ಶಿವಪ್ರಕಾಶ್ ಅವರ? ನಮಗೆ 10 ಭೂಮಿ ಇದೆ ರೀ. 10 ಅದರಲ್ಲಿ 2 ಮಲ್ಲಿಗೆ ಬೆಳಿತೀರಿ, ಅದರಲ್ಲಿ ಒಂದು 1/2 ದುಂಡು ಮಲ್ಲಿಗೆ ಬೆಳಿತೀರಿ, ಮೈಸೂರು ದುಂಡು. ಹಡಗಲಿ ಮಲ್ಲಿಗೆ ನಮ್ಮದು ಹೆಚ್ಚಿನ ಆದ್ಯತೆ ಕೊಟ್ಟಿರಿ. ಮೊದಲಿನಲ್ಲಿ ನಮಗೆ ಭಾಳ ಚೆನ್ನಾಗಿ ಬೆಳೆ ಬರ್ತಿತ್ತು, ಯಾವುದೇ ಗೊಬ್ಬರ ಇಲ್ಲ. ಅವಾಗ ಮಲ್ಲಿಗೆ ಹೌದ್ರಿ 73 ನಾವು ಹಡಗಲಿ ಮಲ್ಲಿಗೆ ಬೆಳೆಯಕತ್ತೀವ್ರಿ. ಅವಾಗ ಯಾವುದು ಗೊಬ್ಬರ ಆಗ್ತದೆ ಬಲ್ಲೆ ಕೊಟ್ಟಿಗೆ ಗೊಬ್ಬರ ಹಾಕಿದರೆ ನಮ್ಗೆ ಇಳುವರಿ ಚೆನ್ನಾಗಿ ಸಿಗ್ತದೆ. ಈಗೆಲ್ಲ ಸಾಕಷ್ಟು ಕೆಮಿಕಲ್ ಗೊಬ್ಬರ ಹಾಕ್ತಿದ್ವಿ, ಇಳುವರಿ ಬಂದದ್ದು ಜಲ್ದಿ ಹಾಳಾಗಿ ಹೋಗ್ಬಿಡ್ತದೆ, ಗಿಡಗಳು ಸತಿ ಹಾಳಾಗ್ತದೆ. ಮತ್ತೆ ಅಂದ್ರೆ ಅದು ರಾಸಾಯನಿಕ ಪರಿಣಾಮ ಆಗ್ತಾ ಇದೆ? ಆಗ್ತದೆ. ನಮ್ದು ಕಂಟಿನ್ಯೂಷನ್ ಬರ್ತದೆ ಸರ್ ಸಗಣಿ ಗೊಬ್ಬರಕ್ಕೆ. ಈಗ ಏನಾಗುತ್ತೆ ತಕ್ಷಣ ಇಮಿಡಿಯೇಟ್ 15 ಬದಲಾವಣೆ ಆಗ್ಬಿಡ್ತೈತ್ರಿ ಗಿಡ. ಇವತ್ತು ಗೊಬ್ಬರ ಕೊಟ್ರೆ 15 ಆ ಮಾಲೆಲ್ಲ ಬಂದ್ಬಿಡುತ್ತೆ. ನಾವು ಎಷ್ಟು ಬರ್ಬೇಕು ಅದಕ್ಕಿಂತ 10% ಜಾಸ್ತಿನೇ ಬರುತ್ತೆ ಬರುತ್ತೆ ಹಾಳಾಗಿಬಿಡುತ್ತೆ. ಅಂದ್ರೆ ಗಿಡ ಹಾಳಾಗುತ್ತೆ, ಮಣ್ಣು ಹಾಳಾಗ್ತಾ ಇದೆ, ಮಣ್ಣು ಹಾಳಾಗುತ್ತೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇವುಗಳನ್ನು ಅವಾಯ್ಡ್ ಮಾಡೋ ಕ್ರಮಕ್ಕೆ ಬರ್ತಾ ಇದ್ರೆ ಈಗ ರಾಸಾಯನಿಕ ಗೊಬ್ಬರ ಅವಾಯ್ಡ್ ಮಾಡೋದು ಈ ಹಿಂದಿನ ವರ್ಷದಿಂದ ಸ್ಟಾರ್ಟ್ ಮಾಡಿದೀವಿ ರೀ. ಅದನ್ನು ನಾವು ಅವಾಯ್ಡ್ ಮಾಡ್ತೀವಲ್ರಿ, ಇವು ವೈರಸ್ಗಳು ಜಾಸ್ತಿ ಆಗಿಬಿಟ್ಟವ್ರಿ. ಅದನ್ನ ಮಾಡಲಿಲ್ಲ ಅಂದರೆ ಇವು ನಮಗೆ ಹೂವು ಒಂದೇ ದಿನದ ಬೆಳೆ ಇವತ್ತು ಹರಿದ್ರೆ ಸಾಯಂಕಾಲಕ್ಕೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ಮರುದಿನ ಇಡೋಂಗಿಲ್ಲ. ಅದು ಇಳುವರಿ ಬರಲಿಲ್ಲ ಅಂದರೆ ಮತ್ತೆ ಹವಾಮಾನಕ್ಕೆ ಅದಕ್ಕೆ ಹೋಗ್ಕೋಬೇಕು ನಮ್ಮದು. ಈಗಿಂದ ಅದನ್ನು ಒಳ್ಳೇಬೇಕಾಗಿದೆ ಈ ಪರಿಸ್ಥಿತಿಯಲ್ಲಿ. ಹಿಂದಿನ ಪರಿಸ್ಥಿತಿಯಲ್ಲಿ ಯಾವುದೇ ಕೆಮಿಕಲ್ ಬೇಕಾಗಿರಲಿಲ್ಲ. ನಾವು ಅವಾಗ BSC ಪೌಡ್ರ್ ಒಂದ್ಸಲ ಸುಮ್ಮನೆ ಸ್ಪ್ರೇ ಚೀಲದಿಂದ ಕೊಡುತ್ತಿದ್ದೀರಿ, ಅವಾಗ ಅಷ್ಟೇ ಇಳುವರಿನೂ ತಗೊಂತಿದ್ವಿ. ನಮ್ಗೆ ಯಾವುದೂ ತೊಂದರೆ ಇರ್ತದೆ, ಆಮೇಲೆ ಲೇಬರ್ ತೊಂದರೆ ಇರ್ತದಿಲ್ಲ. ಆಮೇಲೆ ನಮಗೆಲ್ಲ ಹೊಲ್ದಾಗ ಕೆಲಸ ಮಾಡೋಕೆ ನಾವು 1 ಹೇಳಿದ್ರೆ 5 ಬರೋರು ಕೆಲಸಕ್ಕೆ. ನಾವು ಅವಾಗ ಕೇವಲ 4 ಕೆಜಿ ನಾವು ಮೊಗ್ಗು ಹರಿಸ್ತಿದ್ರಿ, 1 ಮೊಗ್ಗು ಹರಿಯೋಕೆ 4. ಈಗ ನಾವು 80-90 ಕೊಡ್ತೀರಿ ಕೆಜಿಗೆ. ಕೆಜಿಗೆ ಅಂದರೆ ಈಗ ಜೀವನದ ವೆಚ್ಚಗಳೆಲ್ಲ ಜಾಸ್ತಿ ಆಗಿದೆ ಮತ್ತು ಅವ್ರಿಗೆ ಜೀವನದ ವೆಚ್ಚ ಜಾಸ್ತಿ ಆಗಿದ್ದಕ್ಕೂ ಅವಾಗ ಒಬ್ಬ ಲೇಬರು ಒಂದು ಕೆಲಸಕ್ಕೆ ಬಂದರೆ ಕನಿಷ್ಠ ಅಂದರೆ 6 ಕರೆಕ್ಟಾಗಿ ಕೆಲಸ ಮಾಡೋರು. ಈಗಿನ ಕೆಲಸಗಾರರು ಏನು ಮಾಡ್ತಾರೆ, ಬಂದರೆ 3 ಅವ್ರ ಕೂಟ ಕೆಲಸ ಮಾಡಿಸ್ಕೊಂಡು ಕಷ್ಟ ಆಗುತ್ತೆ. ಬಂದ ತಕ್ಷಣ ಊಟ ಮಾಡಲಿ ಬಿಡಲಿ ಇಲ್ಲಿ ಬಂದು ಊಟ ಕುಂದಿರ್ತಾರೆ. ಊಟ ಮುಗಿದ ತಕ್ಷಣ ಏನು ಮಾಡ್ತಾರೆ, ಒಂದು ಸಾಲ ತಕ್ಕೊಂಬರ್ಬೇಕಂದ್ರೆ ಒಂದು 1/2 ಹೋಗಿ ಮತ್ತೆ ನೀರು ಕುಡಿಯೋಕೆ ಕುಂದಿರ್ತಾರೆ. ಈಗ ಟೈಮ್ ಪಾಸು, ಆಮೇಲೆ ಜನರಿಗೆ ದುಡ್ಡು ಕೊಡ್ತಾರೆ ಅಷ್ಟೇ ಹೊರತಾಗಿ ಅವ್ರು ಕೆಲಸ ಮಾಡ್ಬೇಕನ್ನೋ ಅಭಿರುಚಿ ಯಾವ ಲೇಬರ್ಗೆಲ್ಲ ನಮಗೂ ಇಲ್ಲ ಅಂತ ತಿಳ್ಕೊಂಬಿಡ್ರಿ. ಅಂದರೆ ಈಗ ಸ್ವಲ್ಪ ಬದಲಾಗಿದೆ ಅಲ್ವಾ? ಅಂದರೆ ಈಗ ಕೂಲಿಗಿಂತ ಕಾಂಟ್ರಾಕ್ಟ್ ಮಾಡಿಬಿಡ್ತಾರೆ, ಅಂದರೆ KG ಲೆಕ್ಕದಲ್ಲಿ ಹರಿಸಿದರೆ ಅವರು ನಿರಂತರವಾಗಿ ಕೆಲಸ ಮಾಡ್ತಾರೆ ಅಂತ. KG ಲೆಕ್ಕದಾಗ ಕೂಲಿ ಅಂದಾಗ ಈ ಥರದೆಲ್ಲ ಸಮಸ್ಯೆಗಳ ನಾವು ಈಗ KG ಹರಿಸ್ತೇವೆ ಅಲ್ರಿ, 80 KG ಕೊಡ್ತಾರೆ. ಅವ್ರದ್ದು ಒಂದಿನದ ಕೂಲಿ ಎಷ್ಟು? 200 3 KG ಹರಿದ್ಬಿಟ್ರೆ ಎಷ್ಟಾದ್ರಿ? 800-240 ಸಾಕು, ಇನ್ನು ಅದಕ್ಕೆ ಬೇಕು ಹೆಚ್ಚು? ಹೋಗ್ಬಿಡ್ತಾರ್ರಿ. ಇಂಥ ದುಸ್ಥಿತಿಗಳನ್ನು ಆಗ್ಯಾವ. ಮತ್ತೆ ಈ ಕಾರಣಕ್ಕಾಗಿ ಕೃಷಿಯಲ್ಲಿ ಕಾರ್ಮಿಕರ ಸಮಸ್ಯೆ ಉಂಟಾಗ್ತಾ ಇದೆ. ಕಾರ್ಮಿಕರ ಸಮಸ್ಯೆ ಉಂಟಾಗ ಈಗ ನೀವು ಮಲ್ಲಿಗೆಯನ್ನು ಬೆಳೀತಾ ಇದ್ದೀರಿ,

ನಮ್ಮ ಬೀಗರೆಲ್ಲ ಬರಲಿ, ಯಾರೇ ಬರಲಿ, ಅವ್ರಿಗೆ ಒಂದು ಕೆ ಜಿ 2 ಕೆಜಿ ಹಿಂಗಾರದ ಕೊಡ್ತಿದ್ವಿ. ಹಾಗಲಕಾಯಿ ಬೆಳಿತಿದ್ವಿ, ಕಲ್ಪಟ್ಲಕಾಯಿ ಬೆಳಿತಿದ್ವಿ, ಈಗ ಅವೆಲ್ಲ ಬೆಳೆಯಂಗಿಲ್ಲ. ಇವೆಲ್ಲ ಬಂದು ರೈತರಿಗೆ ಭಾಳ ತೊಂದರೆ ಮಾಡ್ತಿದ್ರು. ಮನೆ ಕೈ ತೋಟಗಳನ್ನು ಮಾಡೋದು ಕಷ್ಟ ಆಗಿದ್ರೆ ನೋಡ್ರಿ, ಈ ವರ್ಷ ಈ ಮಾವಿನ ಹಣ್ಣು ನಾವು ಹಿಂದಿನ ವರ್ಷ 1,000 ಹಣ್ಣು ಒತ್ತೆ ಹಾಕಿದ್ರೆ ಈ ವರ್ಷ ಎಲ್ಲ ಖಾಲಿ ಮಾಡಿದ್ವಿ. ಜೊತೆಗೆ ನೀವು ಗೋಡಂಬಿ ಬೆಳೆ ಪ್ರಯತ್ನ ಮಾಡಿದ್ರಿ, ಹೌದು. ಈ ಭಾಗಕ್ಕೆ, ಈ ಪರಿಸರಕ್ಕೆ, ಈ ಹವಾಮಾನಕ್ಕೆ ಹೊಂದಾಣಿಕೆ ಆಗ್ತಿದೆಯಾ? ಈಗ ನಮ್ಮ ರಾಯಚೂರು ಕೃಷಿ ವಿಸ್ತರಣಾ ಕೇಂದ್ರದವರು ಬಂದು ನೋಡಿ ನಮ್ಮ ಭೂಮಿಯನ್ನು ಇದನ್ನ ಮಾಡಿದಾಗ ಈ ಭೂಮಿಯೆಲ್ಲ ಚೆನ್ನಾಗಿ ಬೆಳೀತೈತಿ. ಆಮೇಲೆ ಉಡುಪಿಯಿಂದ ಒಬ್ಬರು ಬಂದಿದ್ದರು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಕೆ. ಅವರು ಎಲ್ಲ ನೋಡಿದರು, ಇಲ್ಲ ಇದರಲ್ಲಿ ಗೋಡಂಬಿ ಬೆಳೀತೀರಿ, ಚೆನ್ನಾಗಾಗುತ್ತೆ. ನಮ್ಮ ಈ ಗೋಡಂಬಿ ಒಂದು ಸಲ ಹಾಕಿದರೆ 100 ವರ್ಷದ ತನಕ ನೀವು ಬೆಳಿಬೋದು. ಯಾವುದೇ ಇದಕ್ಕೆ ಕೆಮಿಕಲ್ಸು ಬೇಡ, ಏನೂ ಬೇಡ. ಏನು ಟೀ ಸೊಳ್ಳೆ ಅಂತ ಒಂದಿನ ಬರ್ತೈತೆ, ಅದಕ್ಕೊಂದು ಸ್ಪ್ರೇ ಮಾಡಿಬಿಟ್ರೆ ಆಗಿರುತ್ತೆ. ಇಲ್ಲಿ ನೋಡಿಕೆಲ್ಲ ಚೆನ್ನಾಗಿ ಬೆಳೀತೈತೆ. ಯಾವಾಗ ಮಾಡಬೇಕಂತ ಸ್ಪ್ರೇ? ಅದು ಹೂ ಬರುವಾಗ ಮಾಡ್ಬೇಕಂದ್ರೆ, ಅದು ಚಿಗುರಿಗೆ ಅದು ಹುಳ ಕುಂದಿರ್ತೈತೆ ಟೀ ಸೊಳ್ಳೆ, ಅದು ಕುಂತು ಅದು ಇಡೀ ಇದನ್ನೇ ಹಾಳಾಗ್ತದೆ. ಅದು ಒಂದು ನೀವು ಕಾಪಾಡ್ಕೊಂಬಿಟ್ರೆ ನಿಮ್ಮಲ್ಲಿ ಬೆಳೀತೈತೆ ಅಂತ ಹೇಳಿದ್ರು. ನಮಗೆ ಅದಕ್ಕಿಂತ ಮುಂಚೆ ನಮ್ಮ ಬೀಗರು ಹೊಲ್ದಾಗ, ನಮ್ಮ ಇಲ್ಲಿ ಪಕ್ಕದ ಹೊಲ್ದಾಗ ಒಂದೊಂದು ಗಿಡಗಳದ್ದು ಅವು ಚೆನ್ನಾಗಿ ಬೆಳೆದದ್ದು. ಅವಾಗ ಹಣ್ಣೆಲ್ಲ ತಿನ್ನಕ್ಕೆ ಹೋಗ್ತಿದ್ವಿ ನಾವು, ಕಳಿವಿಲ್ಲೆ ಗೋಡಂಬಿ ಹಣ್ಣು ಮುಂದೆ ಬರ್ತೈತೆ, ಅದು ಒಂಥರ ಒಗರ್ದ್ರ ಟೈಪ್ ಇತ್ತು, ಅದನ್ನೆಲ್ಲ ತಿನ್ನಕ್ಕೆ ಹೋಗ್ತಿದ್ವಿ. ಹಂಗಾಗಿ ಅದನ್ನ ನಾನು ಬೆಳಿಬೇಕಾದ್ರೆ ಸ್ವಲ್ಪ ಉಪ್ಪು ಖಾರ ಹಾಕೊಂಡು, ಇಲ್ಲ ಉಪ್ಪು ಖಾರ ಡೈರೆಕ್ಟ್ ಆಗಿ ತಿಂದ್ಬಿಟ್ಟಿದ್ದೀವಿ ಅಲ್ಲೇ ಹೊಲದಲ್ಲೇ. ಕೆಲವ್ರು ಕಡೆಗೆ ಉಪ್ಪು ಹಚ್ಕೊಂಡು ತಿಂತಾರೆ, ಆ ಥರದ್ರಿಂದ ನನಗೆ 2ನೇ ವರ್ಷ ಹಾಕಿದ್ದೀನಿ ರೀ. ನಮ್ದು ಈಗ 1 ಕೆಜಿ ಬಂದತ್ರಿ 2ನೇ ವರ್ಷ. ಅಲ್ಲೊಂದು ಉಳಿದದ್ದು ಹೂವು ಕಟಾವು ಮಾಡಿದ್ದೆ, ಆದರೂ ಒಂದೊಂದು ಉಳ್ಕೊಂಡು 1 ಕೆಜಿ 1 ಕೆಜಿ ಮೇಲೆ ಆಗ್ಬೋದ್ರಿ ಅಷ್ಟೆ. ಫಲ ಬಂದಿದೆ, ಗೋಡಂಬಿ ಬಂದಿದೆ. ಅದ್ರ ಮುಂದಿನ ಪ್ರೊಸೆಸ್ ಬಗ್ಗೆ ಎಲ್ಲ ನಿಮಗೆ ಗೊತ್ತಿದೆ? ನಮಗೆ ಪ್ರೊಸೆಸ್ ಎಂದು ಯೂನಿಟ್ ಹಾಕಿಕೊಡ್ತೀವಿ ಅಂದರೆ, ಈಗ ಸದ್ಯದಲ್ಲಿ ನಮ್ಮ ಹಡಲೆ ತಾಲೂಕು 100 ಹೆಕ್ಟೇರ್ ಆಗೈತೆ ರೀ. ಹಡಲೆ ತಾಲೂಕು ಕೊಟ್ಟೂರು ಕೂಡ್ಲಿಗೆ ಗೋಡಂಬಿ ಬೆಳೆ 100 ಹೆಕ್ಟೇರ್ ಆಗಿದ್ರೆ ಬೆಳೀತಾ ಇದ್ದಾರೆ. ಈಗ ಬೆಳೆದ ಈಗ 2 ವರ್ಷದಿಂದ ಸ್ಟಾರ್ಟ್ ಆಗಿದ್ರಿ. ನೀವು 2 ವರ್ಷ ಆಯ್ತು ಹಾಕಿದ್ರೆ? ನಾ 2 ವರ್ಷ ಆಯ್ತು. 2 ವರ್ಷ ಆಯ್ತು, ಇದು 3ನೇ ವರ್ಷ. ಓಹೊ, ಸೊ ಅದು ಇಳುವರಿ ಬರ್ಲಿಕ್ಕೆ ಇನ್ನೂ 8 ವರ್ಷ ಬೇಕು? 8 ವರ್ಷಕ್ಕೆ ಫುಲ್ ಇಳುವರಿ ಸಿಗ್ತದೆ ಅಂತ ಹೇಳಿದ್ದಾರೆ. ಅದು ಇನ್ನೊಂದೇನಾಗ ಗಿಡ ಎಷ್ಟು ಡೆವಲಪ್ ಆಗುತ್ತೆ ಅವಾಗ ಇಳುವರಿ ಜಾಸ್ತಿ ಆಗುತ್ತೆ. ಅಂತೂ ಗೋಡಂಬಿ ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಸೇಬು ಬೆಳೆಯೋಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಅದು ಏನೋ ಒಂದೆಲ್ಲ ಕಾರ್ಯಕ್ರಮ ನೋಡಿದ್ರೆ, ಒಂದೆರಡು ಕಡೆಗೆ ಇಲ್ಲಿ ದುರ್ಗಾ ಹತ್ರ ಒಂದು ಹತ್ರ ನೋಡಿದ್ವಿ, ಆಮೇಲೆ ಸಿರಾದ ಹತ್ರ ಹೋಗಿ ನಾವು ಡೈರೆಕ್ಟಾಗೆ ನೋಡ್ಕೊಂಬಂದ್ವಿ. ಆಮೇಲೆ ಕೋಲಾರದಾಗ ಬೆಳೆದಿದ್ರಿ, ಆಮೇಲೆ ವಿಜಯಪುರದಲ್ಲೇ ಒಬ್ಬ ರೈತ ಬೆಳೆದದ್ದು, ಆತ 10 ಎಕರೆ ಬೆಳೆದ, ಆತಂದು ಒಳ್ಳೆ ಇಳುವರಿ ಬಂದೈತೆ, ದುರ್ಗದ ಹತ್ತಿನ ಇಳುವರಿ ಬಂತೆ. ಆ ಒಂದು ಕಾನ್ಸೆಪ್ಟ್ ಮೇಲೆ ನಾವು 100 ಗಿಡ ತಂದು ಹಾಕಿ ಪ್ರಯತ್ನ ಮಾಡೋಣ ಅಂತ ಒಂದು ಪ್ರಯತ್ನ ಮಾಡಿದ್ದೀರಿ. ಗಿಡಗಳು 1 ವರ್ಷದಿಂದ ಹಾಕಿದಿರಿ? ಅದೆಲ್ಲ 3 ವರ್ಷ ಆಯ್ತು ರೀ. ಇಳುವರಿ ಬಿಡ್ತಾ ಇದೆಯಾ? ಈ ಇಳುವರಿಯನ್ನು 2 ವರ್ಷನೂ ಕಾಯಿ ಕುಂತಿತ್ರಿ, ನಮ್ಮ ಇದಕ್ಕೆ ಸಿಕ್ಕಿಲ್ಲ. ಹೌದಾ? ಕಾಯಿ ಕುಂದ್ರೆ ಈಗ ಆದ್ರೆ ಈಗ ಹೊಲದಾಗಾಯ್ತು, ಇಳುವರಿ ಸಿಗುತ್ತೆ. ನಾವು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿಲ್ಲ ಅಂದ್ರೆ ಕಾಯೋದಾಗ್ಲಿ ಮಾಡೋದು ಮಾಡಿಲ್ಲ. ಹೋದಾಗ ನಮಗೆ 1-2 ಹಿಂಗೆ ಸಿಕ್ಕ ಹರ್ಕೊಂಡು ತಿಂದು ನಮ್ಮ ಪಕ್ಕ ಅಕ್ಕಪಕ್ಕದಲ್ಲಿರೋ ತಿಂದಾರ. ಯಾವ ತಳಿ ಅದು? ಅದು ನಮಗೆ ಅವ್ರು ಕೊಟ್ಟಿರೋದು ಹರಿಯಾಣ ಸೀಡ್ಸ್ ಇದಂತ ಕೊಟ್ಟಾರೆ. ನಮಗೆ ಏನು ಮಾಮೂಲಿ ಸೇಬ್ ಬರ್ತದಲ್ಲ ಅದೇ ಸೇಬನ ಅಲ್ಲಿ ಹರಿಯಾಮನ್ 99 ಆ ಸೇಬ್ ಅದು ಇರೋದು, ಅದು ನಮಗೆ ಇಳುವರಿ ಕೊಡ್ತದೆ. ನೆಕ್ಸ್ಟ್ ಅದನ್ನ ಜೋಪಾನ ಕಾಯ್ಬೇಕು. ಈಗ ಇರೋದನ್ನ ಜೋಪಾನ ಮಾಡಿ ನಮ್ಮದ್ರಲ್ಲಿ ಅದರಲ್ಲಿ ಕೆಲವೊಂದು ಬ್ರಾಂಚಸ್ ಬಂದವ್ರೆ, ಅವನ್ನ ನೆಕ್ಸ್ಟ್ ಪ್ರಯತ್ನ ಮಾಡ್ಬೇಕಂತ ನಮ್ಮ ಒಂದು ಇದಿದೆ. ಆಮೇಲೆ ನಿಮ್ಮಲ್ಲಿ ಮಲ್ಲಿಗೆಯಲ್ಲಿ ಇಲ್ಲಿ 3 ವಿಧದಲ್ಲಿ ಬೆಳೀತಾರೆ. ಹೌದೌದು. ಒಂದು ಸ್ಥಳೀಯ ತಳಿ ಮಲ್ಲಿಗೆ ಬೆಳಿತೀರಿ, ಹಡಗಲಿ ಮಲ್ಲಿಗೆ ಅಂತ ಕರಿತೀರಿ ಅದು. ಇನ್ನೊಂದು ದುಂಡು ಮಲ್ಲಿಗೆ ಹೇಳ್ತೀರಿ. ಈ ದುಂಡು ಮಲ್ಲಿಗೆ ಬಗ್ಗೆ ಹೇಳಿ, ಈ ಮಲ್ಲಿಗೆಗೂ ಅದಕ್ಕೆ ಏನು ವ್ಯತ್ಯಾಸ ಇದೆ? ನಮ್ಮ ಹಡಗಲಿ ಮಲ್ಲಿಗೆ ಒಂದು ಸಲ ಮಲ್ಲಿಗೆ ಏಪ್ರಿಲ್ ತಿಂಗಳು ಸ್ಟಾರ್ಟ್ ಆದರೆ ಅಪ್ ಟು ಅಕ್ಟೋಬರ್ ತನಕ ಇಳುವರಿ ಸಿಗುತ್ತೆ ರೀ ಇಲ್ಲಿ ಸ್ಥಳೀಯ ಮಲ್ಲಿಗೆ. ಆದರೆ ಮೈಸೂರು ದುಂಡು ಮಲ್ಲಿಗೆ ಅದು ಮಾರ್ಚಾಗಿ ಸ್ಟಾರ್ಟ್ ಆಗುತ್ತೆ. ಮಾರ್ಚಾಗಿ ಸ್ಟಾರ್ಟ್ ಆಗಿ 1 ತಿಂಗಳು ಬಂದ ತಕ್ಷಣ ಮತ್ತೆ 1 ತಿಂಗಳು ಗ್ಯಾಪ್ ಆಗುತ್ತೆ ರೀ. ಅದು ಏನಿಲ್ಲ ಅಂದರೆ ನಮಗೆ ಆಗಸ್ಟ್ ತಿಂಗಳ ತನಕ ಅಷ್ಟೇ ಅದು ಸಿಗೋದು. ಆಮೇಲೆ ಅದ್ರದ್ದು ಫುಲ್ ಇದಾಗ ಅದು ನಮಗೆ 3 ತಿಂಗಳು ಅಷ್ಟೇ ರೀ. ದುಂಡು ಮಲ್ಲಿಗೆ ನಮ್ಮ ಹಡಗಲಿ ಮಲ್ಲಿಗೆ ಮಾತ್ರ 5-6 ತಿಂಗಳ ತನಕ ಇಳುವರಿ ಸಿಗುತ್ತೆ. ಯಾವ ತಿಂಗಳಿಂದ ಶುರುವಾಗಿ ಯಾವ ತಿಂಗಳಿಗೆ ಕೊನೆ ಆಗ್ತದೆ? ನಮ್ಮದು ಮಾರ್ಚ್ ಎಂಡಿಂದ ಸ್ಟಾರ್ಟ್ ಆಗುತ್ತೆ ರೀ, ಅಪ್ ಟು ಅಕ್ಟೋಬರ್ ತನಕ ಇರ್ತೈತೆ. ಇದು ದುಂಡು ಮಲ್ಲಿಗೆ ಯಾವಾಗ ಶುರುವಾಗ್ತದೆ? ಇದು ಮಾರ್ಚಾಗಿ ಸ್ಟಾರ್ಟ್ ಆಗುತ್ತೆ. ಮಾರ್ಚಾಗಿ ಸ್ಟಾರ್ಟ್ ಆಗಿ ಜೂನ್ ಜುಲೈಗೆ ಎಲ್ಲ ಕ್ಲೋಸ್ ಆಗಿಬಿಡ್ತದೆ. ಯಾವುದು ಮಾರ್ಕೆಟಲ್ಲಿ ಹೆಚ್ಚು ಬೇಡಿಕೆ ಇದೆ? ಮಾರ್ಕೆಟ್ನಲ್ಲಿ ಹೆಚ್ಚು ಹಡಗಲಿ ಮಲ್ಲಿಗೆ ಬೇಡಿಕೆ ಜಾಸ್ತಿ ಇದೆ. ದುಂಡು ಮಲ್ಲಿಗೆ ಬೇಡಿಕೆಕ್ಕಿನ್ನು ರೇಟ್ ಜಾಸ್ತಿ ಇರುತ್ತೆ. ಅದು ಒಂದೇ ಸಲಕ್ಕೆ ಇಳುವರಿ ಬಂದು ಹೋಗೋದ್ರಿಂದ ಅದು ರೈತರಿಗೆ ಲಾಭ ಆಗ್ತಿರಲ್ಲ. ಕೆಲವೊಂದು ಟೈಮು 1 ದಿನ 4 ಕೆಜಿ ಬಂದದ್ದು, ತಿರುಗಿ ಮರುದಿನ 20 ಕೆಜಿ ಬರುತ್ತಾರೆ. ಹಂಗೆ ಲೇಬರ್ ಪ್ರಾಬ್ಲಮ್ಮು ಅದನ್ನೆಲ್ಲ ಹರಿದು ಕಳಿಸಿದ್ರೆ ಮಾರ್ಕೆಟ್ನಲ್ಲಿ ರೇಟ್ ಡೌನ್ ಆಗೋದು, ಈ ಥರ ಆಗುತ್ತೆ. ಅದಕ್ಕೆ ಇನ್ನೂ ಹೆಚ್ಚಿನ ಮಾರ್ಕೆಟ್ ಸಿಗಬೇಕು, ಆಮೇಲೆ ನಮ್ಮ ಲೇಬರ್ ಅವಶ್ಯಕತೆಯೇ ಜಾಸ್ತಿ ಇರುತ್ತೆ. ಈಗ ನಿಮ್ಮ ಮನೆಗಾಗಿ ಏನೇನು ಬೆಳ್ಕೊಳ್ತೀರಿ? ನಮ್ಮ ಮನೆಗಾಗಿ ತರಕಾರಿ ಬೆಳಿತೀರಿ, ಕಾಮನ್ ಆಗಿ ಜವಳಿ, ಬೆಂಡೆ, ಆಮೇಲೆ ಮೆಣಸಿನಕಾಯಿ. ಜೋಳ ಬೆಳೆಯೋದು ಮುಂದುವರಿಸಿದ್ರಾ? ಇಲ್ಲ, ಜೋಳ ಎಲ್ಲ ಬಿಟ್ಟಿದ್ರಿ. ಯಾವಾಗಿನಿಂದ ಬಿಟ್ಟಿದ್ರಿ ಅಂದರೆ ಒಂದು ವರ್ಷ ನಮಗೆ ಪ್ರೀತ್ ಮಳೆ ಐತ್ರಿ. ಮಳೆ ಆದಾಗ ಜೋಳದಲ್ಲೇ ಸಸಿ ನೆಟ್ಟಿದ್ವು, ಹಂಗಾಗಿ ಅದನ್ನ ಜೋಳ ಬೆಳೆಯೋದು ಬಿಟ್ಟಿದ್ರಿ. ಮೆಕ್ಕೆಜೋಳ ಮನೆ ಊಟಕ್ಕೆಲ್ಲ ಜೋಳ ಖರೀದಿ ಮಾಡ್ಬೇಕಾಗಿತ್ತು. ಹೌದು, ಖರೀದಿ ಮಾಡ್ಬೇಕು. ರಾಗಿ ಬೆಳಿತೀರಿ? ಸ್ವಲ್ಪ ಬೆಳಿತೀರಿ, ಒಂದು ಚೀಲ ಎರಡು ಚೀಲ ಅಷ್ಟೇ ಸಾಕಾಗ್ತದೆ ನಿಮಗೆ? ನಮ್ಗೆ ಸಾಕಾಗತ್ತೆ ರೀ. ಕೃಷಿ ಅನ್ನೋದು ಒಂದು ಸುಸ್ಥಿರ ಬದುಕಿಗೆ ಸಹಾಯಕವಾಗ್ತದೆ ಅಂತ ನಿಮ್ಮ ಅಭಿಪ್ರಾಯದಲ್ಲಿ ಹೇಳ್ಬೋದಾ ನೀವು? ಸಾಧ್ಯವಾದಷ್ಟು ಸುಸ್ಥಿರ ಬದುಕಿಗೆ ಅನುಕೂಲ ಆಗುತ್ತೆ. ಇನ್ನೊಂದು ಏನಂದ್ರೆ, ನಾವೀಗ ಆಧುನಿಕ ಜಗತ್ತಿನ ಜೊತೆಗೆ ಓಡಬೇಕಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾವು ಕೃಷಿಯನ್ನು ಸ್ವಲ್ಪ ಜನರಿಗೆ ತ್ರಾಸಾಗತ್ತೆ, ಆ ಬದುಕಿನ ಜೊತೆಗೆ ಓಡಾರ ನೋಡಿ ನಾವು ಆ ಕಡೆಗೆ ಹೋದ್ರೆ ಚೆನ್ನಾಗಿರುತ್ತಲ್ಲ ಅಂತ ರೈತರಿಗೆಲ್ಲ ಅದೊಂದು ಆಮಿಷ ಆಗಿದ್ದಾರೆ. ಅಂದರೆ ಈಗ ಕೃಷಿಯಲ್ಲಿ ಖರ್ಚು ವೆಚ್ಚಗಳು ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಾಗ್ತಾಯಿದೆ, ಅದು ಸಾಮಾನ್ಯ ರೈತನು ಅದು ನಿರ್ವಹಿಸಲಿಕ್ಕೆ ಕಷ್ಟ ಆಗ್ತದೆ ಅನ್ನುವಂಥದ್ದೊಂದು ಮಾತು ಎಲ್ಲ ಕಡೆ ಕೇಳಿಬರ್ತಿದೆ, ನೀವೇನಂತೀರ ಅದಕ್ಕೆ? ಸರಿಯಾದ ಮಾರ್ಕೆಟು ಮತ್ತು ಇಳುವರಿ ಸಿಕ್ಕರೆ ರೈತರಿಗೇನು ಕಷ್ಟ ಆಗೋದಿಲ್ಲ ರೀ. ಈಗಿನ ಪರಿಸ್ಥಿತಿಯಲ್ಲಿ ಸರಿಯಾದ ರೀತಿಯಿಂದ ಲೇಬರ್ ಕೆಲಸ ಮಾಡೋದಿಲ್ಲ. ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಈ ಕೆಲಸಕ್ಕೆ ಬಂದರೆ ಅವರು ಎಷ್ಟು ತಾಸು ಕೆಲಸ ಮಾಡೋ ಕಷ್ಟ ಕರೆಕ್ಟಾಗಿ ಕೆಲಸ ಮಾಡಿದರೆ ನಮಗೆ ಲಾಭ, ಅವರು ಅಷ್ಟು ತಾಸು ಕೆಲಸ ಮಾಡೋದಲ್ಲ. ನಮಗೆ ಅವ್ರಿಗೇನು ಕೂಲಿ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅವ್ರು ಬರ್ತಾರೆ, ನಮ್ಮ ಕೆಲಸ ಆಗಲಿಲ್ಲ ಅನ್ನೋ ಉದ್ದೇಶಕ್ಕೆ ನಾವು ರೈತರು ಪೇಚಾಡ್ತಿರ್ತೀವಿ. ಹೀಗಾಗಿ ಅವ್ರಿಗೆ ಹೊರಗಡೆಗೆ ಉದ್ಯೋಗ ಖಾತ್ರಿ ಸಿಗ್ತೈತಿ, ಅಲ್ಲಿ 300 ರೂಪಾಯಿ ಸಿಗ್ತೈತಿ, ನಾವು 200 ರೂಪಾಯಿ ಕೊಡ್ತೀರಿ. ಹಾಗಾಗಿ ನಮ್ಮಲ್ಲಿ ಲೇಬರ್ಸ್ ಬರೋದು ಭಾಳ ಕಡಿಮೆ ಆಗುತ್ತಾರೆ. ನಾವು ಇದ್ದದ್ರಾಗ ಅವಾಗೆಲ್ಲ ಲೇಬರ್ ಜಗ್ ಸಿಗೋದಂದ್ರೆ ಜೋಳ ಬೆಳೀತಿದ್ವಿ, ಅಕ್ಕಡಿ ಕಾಳೆಲ್ಲ ಬೆಳೀತಿದ್ವಿ, ಮಡಿಕೆ, ಹೆಸರು, ತೊಗರಿ ಇವೆಲ್ಲ ಬೆಳೀತಿದ್ವಿ. ಈಗ ಅವೆಲ್ಲ ಕಟಾವು ಮಾಡೋಕ್ಕೆ ಬರಲ್ಲ ಆ ಪರಿಸ್ಥಿತಿಗೆ ಈಗ ಅವನ್ನೆಲ್ಲ. ಸಾವಯವ ಕೃಷಿ ಇತ್ತೀಚೆಗೆ ಹೆಚ್ಚು ಚರ್ಚೆಗೆ ಬರ್ತಾ ಇದೆ, ಅಂದರೆ ರಾಸಾಯನಿಕ ಗೊಬ್ಬರಗಳನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ಒಂದು ಸಾಂಪ್ರದಾಯಿಕ ಕೃಷಿ ಪದ್ಧತಿ ಏನಿತ್ತು, ಸ್ಥಳೀಯವಾಗಿ ಲಭಿಸುವಂಥ ಗೊಬ್ಬರಗಳನ್ನು ತ್ಯಾಜ್ಯಗಳನ್ನು ಬಳಸಿಕೊಂಡು ಅದನ್ನೇ ಗೊಬ್ಬರಗಳನ್ನಾಗಿ ಪರಿವರ್ತನೆ ಮಾಡಿಕೊಂಡು ಕೃಷಿ ಮಾಡುವಂಥದ್ದು ಒಂದು ಪದ್ಧತಿಗೆ ಈಗ ಜಾಸ್ತಿ ಚರ್ಚೆ ನಡೀತಾ ಇದೆ. ಅದಕ್ಕೆಲ್ಲ ನಿಲುವೇನು? ನಾವು ಅದಕ್ಕೆಲ್ಲ ಓಕೆ ಅನ್ನಿಸ್ತೆ. ಈಗಿನ ಪರಿಸ್ಥಿತಿಯಲ್ಲಿ ನಾವು ಈ ಊರು ನಬಲ್ಲಿ 100 ಮನೆ ಅದಾವೆ, ಅವಾಗ ಒಂದು ಮನೆಗೆ 10 ಜಾನುವಾರುಗಳನ್ನು ಕಟ್ತಿದ್ವಿ. ನಮ್ಮ ಮನೆಯಲ್ಲಿ 20 ಜಾನುವಾರುಗಳಿದ್ದು. ಈ ಜಾನುವಾರುಗಳನ್ನು ಮೇಯಿಸೋರು ಹೋಗೋಲ್ಲ, ಮನೆಯಲ್ಲೇ ಒಬ್ಬರು ಇಬ್ಬರು ಇರ್ತಾರೆ, ಎಲ್ಲ ಕುಟುಂಬ ವಿಭಾಗಗಳಾಗಿಬಿಟ್ಟವ್ರೆ. ಆದಾಗ ಏನಾಗುತ್ತೆ, ಅವರು ಒಂದು ದಿನ ಕೂಲಿ ಮಾಡಿದ್ರೆ 500 ರೂಪಾಯಿ ಸಿಗುತ್ತೆ ರೀ ಹೊರಗಡೆಗೆ ಹೋಗಿ ದುಡಿದ್ರೆ. ಈ ಒಂದು ಆಕಳ ಕಟ್ಕೊಂಡು ಅವ್ನು ಮೇಯಿಸಿದ್ರೆ ಅವನಿಗೆ 2 ಲೀಟ್ರ್ ಹಾಲು ಕೊಡ್ತೈತಿ. 2 ಲೀಟ್ರ್ ಹಾಲು ಕೊಟ್ಟರೆ 30 ರೂಪಾಯಿ ಆದರೆ 60 ರೂಪಾಯಿ ಹಾಕಿದ್ರೆ, ಅದಕ್ಕೆ ಹಿಂಡಿ ಜೋಡಿಸ್ಬೇಕು, ಆಮೇಲೆ ಮೇವು ಜೋಡಿಸ. ಇದರಿಂದ ಹೈನುಗಾರಿಕೆ ಫೇಲ್ ಆಗುತ್ತೆ ರೀ. ಆಮೇಲೆ ಕೃಷಿಯಲ್ಲಿದ್ದರೆ ಅಲ್ಲಿ ಹೆಚ್ಚು ಲಾಭ ಅನ್ಸೋದಲ್ಲ, ಅಂದ್ರೆ ಎಲ್ಲ ರೈತರು ಡಿವೈಡ್ ಆಗಿ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಸಾವಯವ ಕೃಷಿ ಬೇಕಂದ್ರೆ ದನಕರುಗಳು ಬೇಕು, ದನಕರುಗಳು ಬೇಕು. ಒಂದ್ ಕಡೆ ದನಕರುಗಳು ನೋಡ್ಕೋಬೇಕಂದ್ರೆ ಮಾನವ ಸಂಪನ್ಮೂಲ ಅದು ಎಲ್ಲೋ ವ್ಯರ್ಥವಾಗಿ ಅನ್ನುವಂಥದ್ದೊಂದು ನಿಲುವು ಬರ್ತಾ ಇದೆ. ಅಂದ್ರೆ ಹೊರಗಡೆ ಹೋದ್ರೆ 500 ರೂಪಾಯಿ ದುಡ್ಕೊಂಡು ಬರ್ತೀನಿ ನಾನು, ಇಲ್ಲಿ ನಾನು ಆಕಳ ಕರುಗಳು ನೋಡ್ಕೊಂತ ಇದ್ರೆ 30 ರೂಪಾಯಿ 60 ರೂಪಾಯಿ ಸಿಗೋದಿಲ್ಲ ಅನ್ನುವಂಥ ಒಂದು ನಿಲುವು ಇದೆ. ಆ ಕಾರಣಕ್ಕಾಗಿ ಪಶು ಸಾಕಾಣಿಕೆ ನಿಲ್ತಾ ಇಲ್ಲ. ನಾವು ಹಿಂದಿನಲ್ಲಿ ಏನು ಮಾಡಿದ್ರೆ 10 ದನಗಳು ಇರ್ತದ್ದು ಮನೆಯಲ್ಲಿ, ಆದ್ರೆ 4 ದನಗಳು ನಾವು ಹಿಂಡ್ತದ್ದು. ಅದನ್ನೆಲ್ಲ ತೃಪ್ತಿಯಾಗಿ ನಾವು ಊಟ ಮಾಡಿ ನಮ್ಮ ಮಕ್ಕಳು ಊಟ ಮಾಡಿ ತುಪ್ಪ ಹಾಲು ಮೊಸರು ಎಲ್ಲ ಹೊರಗಿನ ಪ್ರಪಂಚಕ್ಕೆ ನಾವು ಹೋಗ್ತಿದ್ದಿಲ್ಲ. ನಮ್ಮ ಹೊಲ ಏನ, ನಮ್ಮ ದನಗಳೇನ, ನಮ್ಮ ಭೂಮಿಯನ್ನು ಅಷ್ಟರಲ್ಲೇ ಸೀಮಿತವಾಗಿದೆ. ಈಗ ಹೊರಗಿನ ಪ್ರಪಂಚಕ್ಕೆ ಹೋಗೋದ್ರಿಂದ ಭಾಳ ರೈತರಿಗೆ ತೊಂದರೆ ಆಗಕತ್ತಿದೆ. ಹೊಸ ಹುಡುಗರಿಗೆ, ರೈತರ ಮಕ್ಕಳಿಗೆ ಕೃಷಿ ಮಾಡಬೇಕು ಅಂತೇಳಿ ಆಸೆ ಇಟ್ಕೊಂಡಿರ್ತಕ್ಕಂಥವ್ರಿಗೆ, ಕನಸು ಕಾಣ್ತಾ ಇರೋರಿಗೆ ಏನು ಹೇಳಕ್ ಬಯಸ್ತೀರಿ ಕಿವಿ ಮಾತು? ಹೊಸ ಹುಡುಗರ ಆಸೆ ಇಟ್ಕೊಂಡಿರ್ತಾರೆ ರೀ, ಅವರಿಗೆ ದುಡಿಯೋ ಬಂಡವಾಳ ಇದ್ರೆ ಮಾತ್ರ ಅವರು ಈ ಕೃಷಿಯಲ್ಲಿ ಸಕ್ಸಸ್ ಕಾಣೋಕ್ಕೆ ಒಂದು ಸಾಧ್ಯತೆ ಐತೆ. ನಮ್ಮಲ್ಲಿ ರೈತರಲ್ಲಿ ಏನಾಗಿರ್ತೈತೆ, ಇರೋದು 1,000 ರೂಪಾಯಿ, ನಾವು 10 ಎಕರೆ ಹೊಲ ಇರ್ತೈತಿ, 10 ಎಕರೆಗಳಿಗೆ 1,000 ರೂಪಾಯಿ ಆಗಲ್ಲ, ಮತ್ತೆ ಸಾಲ ಮಾಡೋಕೆ ಹೋಗ್ತೀವಿ. ಸಾಲ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಬೆಳೆ ಹಾಳಾಗೈತೆ, ಅವು ಮತ್ತೆ ಅದಕ್ಕೆ ಬಡ್ಡಿ ಆಗುತ್ತೆ, ಬಡ್ಡಿ ಅದನ್ನೆಲ್ಲ ಕಟ್ಟಿ ಕೃಷಿನೇ ಬೇಡಪ್ಪ ಅಂತಂದು ಅವರು ದುಡಿಯೋಕೆ ಹೋಗೋ ಒಂದು ಪರಿಸ್ಥಿತಿ ಬಂತು. ಒಳ್ಳೆಯದು ಕೆ ಎಂ ಶಿವಪ್ರಕಾಶ್ ಅವರು, ತುಂಬ ಒಳ್ಳೊಳ್ಳೆ ಸಲಹೆಗಳನ್ನು ಕೊಟ್ಟಿದ್ದೀರಿ. ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನವಾಣಿ ಗ್ರಾಮಾಂತರಂಗದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿ ಅನುಭವಗಳನ್ನೆಲ್ಲ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಈ ಕುರಿತು ಕೆ ಎಂ ಶಿವಪ್ರಕಾಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್ ಬರಲಿರುವ ಚುನಾವಣೆಗೆ ಮುನ್ನುಡಿ ಮತದಾತ ಜಂಕ್ಷನ್. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಮತದಾನದ ಮಹತ್ವ, ಚುನಾವಣೆ ಪ್ರಕ್ರಿಯೆ, ಮತದಾರರ ಹಕ್ಕಿನ ಜಾಗೃತಿ ಮೂಡಿಸುವ ಸರಣಿ ಮತದಾತ ಜಂಕ್ಷನ್.